ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಹಾಗೆ ಪ್ರಾಣಿ ಪಕ್ಷಿಗಳು ಮತ್ತು ಮರಗಳು ಬೆಳೆಯುವ ರೈತನಿಗೆ ಒಂದು ರೀತಿ ಬಲವನ್ನು ಕೊಡ್ತವೆ. ಪಕ್ಷಿಗಳು ಕೆಲವೊಂದು ಸಾರಿ ಸಣ್ಣಪುಟ್ಟ ಸಮಸ್ಯೆ ಮಾಡಬಹುದು, ಆದರೆ ನಿಮ್ಮ ಜಮೀನಿನ ಬೇರೆ ಬೇರೆ ಬೆಳೆಗಳಲ್ಲಿ ಕಾಣಿಸುವ ಹುಳುಗಳನ್ನ ಕೀಟಗಳನ್ನ ಹೆಕ್ಕಿ ಹೆಕ್ಕಿ ತಿಂದು ಸಂತೋಷ ಪಡ್ತವೆ, ಸಂತೃಪ್ತಿ ಪಡ್ತವೆ. ರೈತ ಬಾಂಧವರೇ, ಭೂಮಿ ನಮ್ಮೊಂದಿಗೆ ಮಾತನಾಡುತ್ತೆ ಅಂತ ಅನ್ಕೊಂಡು ಕೆಲವರು ಹೇಳೋದಿದೆ ಅಲ್ವಾ? ಅದು ಹೇಗೆ ಅಂತ ಅನ್ಕೊಂಡು ನಿಮಗೂ ಕೆಲವೊಂದು ಸಾರಿ ಅನಿಸಿರಬಹುದು. ನಿಮ್ಮ ನಿಕಟ ಸಂಪರ್ಕದಿಂದ ಏನೆಲ್ಲ ಬೆಳವಣಿಗೆ ಬದಲಾವಣೆಗಳು ಕಾಣಿಸ್ತವೋ ಆ ಚಿತ್ರಣವೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರತ್ತೆ. ನಿಮ್ಮ ಜಮೀನಿನಲ್ಲಿ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ, ಹಾಗೆ ಅಭಿವೃದ್ಧಿ ಕಾಣಲಿಲ್ಲ ಅಂದ್ರೆ ನೀವು ಜಮೀನಿನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ನೋ ಒಂದು ಅರ್ಥವು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ನಿಕಟ ಸಂಪರ್ಕದಿಂದ ನಿಮ್ಮ ಜಮೀನಿನಲ್ಲಿ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗಿದ್ದಾವೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರೆ ಆ ವಿಚಾರವೇ ನಿಮಗೆ ಒಂದು ಸಂದೇಶವನ್ನ ನೀಡ್ತಾ ಹೋಗ್ತದೆ. ಎಷ್ಟೋ ಜನ ಹೇಳೋದಿದೆ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತೋಟ, ನಮ್ಮ ಕೊಟ್ಟಿಗೆ, ನಮ್ಮ ಬೆಳೆಗಳನ್ನ ನೋಡಿದ್ರೇನೆ ಸಂತೋಷ ಸಂತೃಪ್ತಿ, ಹಾಗೆ ಉತ್ತಮದ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದು ಇನ್ನಷ್ಟು ಸಂತೋಷವನ್ನ ನೀಡೇ ನೀಡುತ್ತೆ. ಇದರ ಅರ್ಥ ನೀವು ಎಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆದೇ ಆಗ್ತದೆ. ನಾನು ನನ್ನ ಕನಸು ಚಿತ್ರದ ಹಾಡು ಈಗ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ಹಾಡಿದ್ದಾರೆ ಕೈಲಾಸ್ ಖೇರ್, ರಚನೆ ಮತ್ತು ಸಂಗೀತ ಹಂಸಲೇಖ ಅವರದು. ಒಂದು ಮಾಮರ ಮಾಮರದಾಗೊಂದು ಗುಬ್ಬಿ ಗೂಡು, ಗುಬ್ಬಿ ಗೂಡಾಗ ಮೂರೊತ್ತು ಕೇಳುತ್ತಿತ್ತು ಹಾಡು. ಪಾನಿನಂತೊಂದು ಗುಬ್ಬಿ, ಭೂಮಿಯಂತೊಂದು ಗುಬ್ಬಿ, ಕೂಡಿಯಾಯ್ತಮ್ಮ ಹೂವಿನಂತೊಂದು ಗುಬ್ಬಿ. ಆ ಕೇಳಿರಿ ಮೂರು ಗುಬ್ಬಿಯಲಾಯಿರಿ, ಆ ಕೇಳಿರಿ ಮೂರು ಗುಬ್ಬಿಯಲಾಯಿರಿ. ಸಿಸಿ ಸಿಸಿ ಸಿಗಿರಿ ಸಿಸಿ ನಿರಿರಿ ಸಿಸಿ ನಿನ್ನಿದು ದಿಸಿ ನಿಸಿ ದಿನಿಪಿ, ಅದು ಸರಿಗಮ ಪದ ನಿ ಸರಿ. ಚಿವ ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲು ಚಿವ ಚಿವ, ಚಿವ ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲು ಚಿವ ಚಿವ. ಇವ್ರಿದ್ದಾರಲ್ರಿ ಬಾಣಿನಂತ ಗುಬ್ಬಿ, ಇವರ ಪ್ರೀತಿ ಎಂತದ್ದು ಹೇಳಿ. ಬಾಣಿಗೆ ಒಂದು ರೂಪಿಲ್ಲ, ಮುಟ್ಟಿ ನೋಡಕ ಆಗೋಲ್ಲ, ಅದಕ್ಕೂ ಒಂದು ಮನಸೈತಿ, ಪಾಪ ಅದಕ್ಕ ತಿಳಿದಿಲ್ಲ. ಅದರ ಪ್ರೀತಿ ಹೆಂಗಂದ್ರ ದಡ ದಡ ಅಂತ ಗುಡುಗೋದು, ದಡ ದಡ ಅಂತ ಗುಡುಗೋದು, ಫಳ ಫಳ ಅಂತ ಮಿಂಚೋದು, ಒಳ್ಳೆನೆಂದ್ರು ಸುರಿಯೋದು. ಆಕಾಶದಗಲ ಈ ತಂದೆಯ ಹೃದಯ, ಅತಿವೃಷ್ಟಿ ಮಾಡಿ ಕಾಪಾಡತೈತಿ ಮನೆಯ. ಆ ಕೇಳಿರಿ ಬಾನಿನ ಪ್ರೀತಿಯ ಲಾಯಿರಿ, ಆ ಕೇಳಿರಿ ಬಾನಿನ ಪ್ರೀತಿಯ ಲಾಯಿರಿ. ಇವ್ರು ಆನು ಭೀನು ಮಾನು ನಾನು, ಆನು ಭೀನು ಮಾನು ನಾನು, ಕೇನು ಯಾನು ಜಾನು ಮಾನು ನಾ. ಇವರು ಮಾನಕೆ, ಇವರು ಮಾನಕೆ, ಅಭಿಮಾನಕ ಯಜಮಾನ. ಚಿವ ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲು ಚಿವ ಚಿವ, ಚಿವ ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲು ಚಿವ ಚಿವ. ಈಕಿ ಇದ್ದಾರಲ್ರಿ ಭೂಮಿ ಅಂತ ಗುಬ್ಬಿ, ಈಕಿ ಮಾತು ಎಂತಾದ್ದು ಹೇಳಿ. ತಿರುಗೋ ಭೂಮಿ ಜಗದಮ್ಮ, ಕರಗೋ ಭೂಮಿ ನಮ್ಮಮ್ಮ, ಆಕಿನೋ ಜ್ವಾಲಾಮುಖಿ, ಇಕ್ಕಿನೋ ಅಂತರ್ಮುಖಿ, ಆಕಿಯ ಕ್ವಾಪ ಭೂಕಂಪ, ಈಕಿಯ ದೋಬರಿ ಅನುಕಂಪ, ಆಕಿ ಕ್ಷಮಯ ಧರಿತ್ರಿ, ಈಕಿ ಸಹನೆಯ ಗಾಯತ್ರಿ. ಆ ಭೂಮಿ ದೇನೋ ಬದಲಾಗರುತು, ಈ ತಾಯಿದೇನೋ ಬದಲಾಗದ ಮಾತು, ಆ ಕೇಳಿರಿ ಭೂಮಿಯ ಮಾತಿನ ಲಾಯಿರಿ, ಆ ಕೇಳಿರಿ ಭೂಮಿಯ ಮಾತಿನ ಲಾಯಿರಿ. ಮಾನು ತಾನು ಡೋನು ಭೂನು, ಮಾನು ತಾನು ಡೋನು ಭೂನು, ಮಾನು ತಾನು ಡೋನು ಭೂನು ಮೀ ಹಿಕ್ಕಿ ಹಿಕ್ಕಿ ಹಿಕ್ಕಿ ಮಾತಾಡೋ ಭೂಮಿ. ಒಂದು ಮಾಮರ ಮಾಮರದಾಗೊಂದು ಗುಬ್ಬಿ ಗೂಡು, ಗುಬ್ಬಿ ಗೂಡ ಮೂಕ ಮನಸು ಅಂತಾರ ಮನಸ ಮಾತ ಬಲ್ಲೋರು, ಮೂಕ ಮನಸು ಅಂತಾರ ಮನಸ ಮಾತ ಬಲ್ಲೋರು, ಆ ಮೂಕ ಭಾಷೆಯಲ್ಲೇ ಈ ಹೂ ನನ್ನ ಕರೆಯಿತು. ಹಸಿವ ಜೀವ ಅಂತಾರ ಹಸಿವ ನೋವ ಬಲ್ಲೋರು, ಹಸಿವ ಜೀವ ಅಂತಾರ ಹಸಿವ ನೋವ ಬಲ್ಲೋರು, ಆ ಜೀವದಿಂದ ನೋವ ಈ ಹೂ ನೀವಿ ನೀಗಿತು. ನೂರು ಜನ್ಮ ನೂರು ಜನ್ಮ ಹಾಡಬೇಕು ಈ ಹೂವರುಣ ತೀರಲು. ಮುಂದೊಂದು ಜನ್ಮ ನನ್ಗಂತು ಬೇಕಾ, ಈ ಹೂವೆ ನನಗ ತಾಯಾಗಬೇಕಾ, ಆ ಕೇಳಿರಿ ಹೂವಿನ ಮನಸ್ಸಿನ ಲಾಯಿರಿ, ಆ ಕೇಳಿರಿ ಹೂವಿನ ಮನಸ್ಸಿನ ಲಾಯಿರಿ. ಇನು ಹುನುವೆನು ದೈನು, ಇನು ಹುನುವೆನು ದೈನು, ದೈನುವನು ದೈನುವನು ರೀ. ಈ ಹೂವೆ ಈ ಹೂವೆ ಈ ಹೂವೆ ದೈವಾರಿ. ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲಿ ಚಿವ ಚಿವ, ಚಿವ ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲಿ ಚಿವ ಚಿವ, ಚಿವ ಚಿವ ಚಿವ ಚಿವ ಚಿವ ಚಿವ ಗುಬ್ಬಿ ಗೂಡಲಿ ಚಿವ ಚಿವ. ರೈತ ಬಾಂಧವರೇ, ಕೃಷಿಯಲ್ಲಿ ಕಾಡನ್ನ ಸೃಷ್ಟಿ ಮಾಡಬೇಕಂತ ಅನ್ಕೊಂಡು ಕೆಲವೊಬ್ರು ಹೇಳೋದಿದೆ. ಅಂದ್ರೆ ನಿಮ್ಮ ಜಮೀನಿನಲ್ಲಿ ನಾನಾ ರೀತಿಯ ಬೆಳೆಗಳೊಂದಿಗೆ ಇತರೆ ವೃಕ್ಷಗಳನ್ನು ನೀವು ಪೋಷಣೆ ಮಾಡ್ತಾ ಇದ್ರೆ ಅದು ನಿಮಗೆ ಭಿನ್ನ ಭಿನ್ನವಾದ ಅನುಕೂಲಗಳನ್ನು ಮಾಡಿಕೊಡ್ತಾ ಹೋಗ್ತದೆ. ನಿಮಗೆ ಬೇಕಾಗಿರುವ ಹತ್ತಾರು ಸಾಮಗ್ರಿಗಳನ್ನು ಈ ವೃಕ್ಷಗಳು ನೀಡುತ್ತವೆ. ನಾಡಿನ ಮಣ್ಣೆಲ್ಲ ಬಂಗಾರವೇ ಅಂತ ಅನ್ಕೊಂಡು ಎಷ್ಟೋ ಜನ ಹೇಳ್ತಾ ಬಂದ್ರ ಅಲ್ವಾ. ಬಂಗಾರಕ್ಕಿಂತ ಮತ್ತಷ್ಟು ತೂಕದ ಪದಾರ್ಥವನ್ನು ನಾವು ಪಡೀಲಿಕ್ಕೆ ಈ ಭೂಮಿಯಿಂದ ಅವಕಾಶ ಇದೆ. ಅದಕ್ಕೇನ್ ಮಾಡಬೇಕು? ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು, ಎಂದು ನಲುಗಬಾರದು, ಎಂದು ಬೇಸರ ಮಾಡ್ಕೋಬಾರದು. ಸಮಸ್ಯೆಗಳು ಬರ್ತವೆ, ಬೇಡ ಅನ್ನೋ ರೀತಿಯ ಪರಿಸ್ಥಿತಿಯು ಸೃಷ್ಟಿ ಆಗಬಹುದು. ಆದರೆ ಬಿಡಲೇಬಾರದು ನಿಮ್ಮ ವೃತ್ತಿಯನ್ನು. ಆಗ ನಿಮ್ಮ ಕಸುಬು ಮತ್ತಷ್ಟು ಬಲವಾಗಿ ಬೆಳೀತದೆ, ಬಲಿಷ್ಠವಾಗಿ ನೀವು ಅಭಿವೃದ್ಧಿ ಆಗ್ತೀರಿ. ಶರಪಂಜರ ಚಿತ್ರದಲ್ಲಿ ಈಗ ನೀವು ಆಲಿಸುತ್ತಿರುವ ಹಾಡನ್ನು ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿದರೆ. ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು. ಪಕ್ಷಿಗಳು ತಮ್ಮ ಸಂತಾನ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಹೋಗ್ತಾವಲ್ವಾ? ಮರಿಗಳನ್ನ ಸಲಹೋದು, ಮರಿ ಆಗೋದಕ್ಕಿಂತ ಮುಂಚಿತವಾಗಿ ಮೊಟ್ಟೆಗಳನ್ನು ಇಡಲಿಕ್ಕೆ ಗೂಡುಗಳನ್ನು ಕಟ್ಟೋದು, ಗಂಡು ಹೆಣ್ಣು ಎಷ್ಟು ಸಂತೋಷವಾಗಿ ಸೇರಿಕೊಂಡು ಕೆಲಸಗಳನ್ನು ಮಾಡೋದು, ಗೂಡು ಕಟ್ಟುವಾಗ ಎರಡೂ ಪಕ್ಷಿಗಳು ಲವಲವಿಕೆಯಿಂದ ತಮ್ಮ ಸಂತಾನ ಅಭಿವೃದ್ಧಿಗೆ ಹೇಗೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾವ ನೋಡಿ. ಹಾಗೆ ಮರಿಗಳಾದ ಬಳಿಕ ಮರಿಗಳು ಮತ್ತು ತಂದೆ ತಾಯಿ ಸಂಪರ್ಕವನ್ನು ಕಡಿದ್ಕೊಂಡ್ಬಿಡ್ತಾವಲ್ವಾ? ಬಹಳ ವಿಶೇಷ ಇದು, ಪ್ರಾಣಿಗಳಲ್ಲಿಯೂ ಕಾಣುತ್ತೆ, ಆದರೆ ಮನುಷ್ಯರಲ್ಲಿ ನಾವು ನಮ್ಮ ಮಕ್ಕಳು ಸದಾಕಾಲ ಸಂಪರ್ಕದಲ್ಲಿರಬೇಕು, ಸಂತೃಪ್ತಿಗಳಾಗಿರ್ಬೇಕನ್ಕೊಂಡು ಬಯಸ್ತೀವಿ. ಆದರೆ ಎಷ್ಟೋ ಸಾರಿ ಅದಾಗೋದಿಲ್ಲ. ಏನೆಲ್ಲ ಸಮಸ್ಯೆಗಳಿಂದ ಅಪ್ಪ ಅಮ್ಮಗಳಿಂದ ಮಕ್ಕಳು ದೂರ ಆಗೋದಿದೆ, ಅಥವಾ ಮಕ್ಕಳು ಅಪ್ಪ ಅಮ್ಮಗಳನ್ನ ದೂರ ಮಾಡೋದಿದೆ. ಬಂದದ್ದನ್ನು ಸ್ವೀಕರಿಸಿಕೊಂಡು ಹೋಗಲೇಬೇಕು. ರೈತ ಬಾಂಧವರೇ, ಶ್ರೋತೃಗಳೇ, ಪರಿಸರದ ಸಮತೋಲನಕ್ಕೆ ನಾವು ಏನೆಲ್ಲ ಕೆಲಸಗಳನ್ನ ಮಾಡಿದ್ರೂ ಅದು ಸಣ್ಣದೇ ಅಂತ ಅನ್ಸುತ್ತೆ. ಪರಿಸರ ನಮಗೆ ಏನೆಲ್ಲ ಕೊಡುತ್ತಲ್ವಾ, ಹಾಗೆ ಪರಿಸರದೊಂದಿಗೆ ಕೆಲಸ ಮಾಡ್ತಾ ಹೋದ್ರೆ ನಮಗೆ ಒದಗಿ ಬರುವ ಕಷ್ಟಗಳು ಸಹ ಕಮ್ಮಿ ಆಗ್ತವೆ ಅಥವಾ ದೂರವಾಗ್ತವೆ. ಈ ವಿಸ್ಮಯವಾದ ಪರಿಸರವನ್ನ ಎಷ್ಟು ತಿಳ್ಕೊಂಡ್ರೂ ಸಾಲದು, ಈ ಪರಿಸರದ ಅಭಿವೃದ್ಧಿಗೆ ಎಷ್ಟು ಕೆಲಸಗಳನ್ನು ಮಾಡಿದ್ರೂ ಸಾಲದೆ. ಗಾಡ್ ಫಾದರ್ ಚಿತ್ರದ ಹಾಡು ನಿಮಗಾಗಿ ಬಿತ್ತರ ಮಾಡ್ತಾ ಇದೀವಿ ಶ್ರೋತೃಗಳೇ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ,

ಮಳೆಗಾಲದಲ್ಲಿ ಜಿಲ್ಲೆನ ಭೂಕುಸಿತ ಜಾಗಗಳಲ್ಲಿರುವ ಜನರ ಬೇರೆ ಜಾಗಗಳಿಗೆ ಕಳಿಸುದು, ಹಂಗೆ ಈ ಹಿಂದೆ ಆಗಿ ನಡೆದು ಹೋದ ಘಟನೆಗ ಮತ್ತೆ ಆಗದಂಗೆ ತುಂಬಾ ಜಾಗೃತಿ ತಕಣಿತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾತಾಡಿ, ಮಳೆಗಾಲದಲ್ಲಿ ಜಿಲ್ಲೆನ ಸೂಕ್ಷ್ಮ ಜಾಗಗಳಲ್ಲಿ ಸರಿಯಾದ ಜಾಗೃತಿ ತಕೊಂಡು ಸರಿಯಾದ ತಯಾರಿನ ಮಾಡಿಕೊಂಡಿರುವ ಮಾಹಿತಿ ಕೊಟ್ಟು. ಸಂವಾದದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು. ಶಿಕ್ಷಕರ ನೇಮಕಾತಿ ಸಂಬಂಧ ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ನಡೆಯುತ್ತಿರುವ ಪರೀಕ್ಷಾ ಕೇಂದ್ರಕ್ಕೆ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಖುದ್ದಾಗಿ ಭೇಟಿ ಕೊಟ್ಟು ನೋಡಿದ್ರು. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಹಂಗೆ HCL ಟೆಕ್ನಾಲಜಿ ಸಂಸ್ಥೆಯ ಕೂಡುಕೂಟಲಿ ಟೆಕ್ ಬಿ ಯೋಜನೆಗೆ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಸಂಬಂಧ ನಾಡ ತಾರೀಕು 23ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಕುಶಾಲನಗರದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಲ್ಲಿ ಕಾರ್ಯಾಗಾರ ಏರ್ಪಾಡಾಟು. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಿರುವ ತಾಪತ್ರಿಕ ಹಂಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ನಾಡ ತಾರೀಕು 23ಕ್ಕೆ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆ ಮುಟ ಕುಶಾಲನಗರದ ಭಾರತ್ ಗ್ಯಾಸ್ BGT ಟವರ್ಸ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗ ಸಾರ್ವಜನಿಕರಿಂದ ಪುಕಾರುಗಳ ತಗೊಂಡವೆತ್ತ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸ್ ಉಪಾಧೀಕ್ಷಕರ ತಿಳಿಸಿಡು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಪ್ರಯುಕ್ತ ಇದೇ ತಿಂಗಳ ತಾರೀಕು 27ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಡಿಕೇರಿ ತಾಲೂಕಿನ ಯವಕಪಾಡಿ ಗ್ರಾಮದ ಕಕ್ಕಬ್ಬೆ ಪ್ರೌಢ ಇಸ್ಕೂಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ ಹಂಗೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗ ಭಾಗವಹಿಸಿವೆ. ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಗ ಇದ್ದರೆ ಇದೇ ತಿಂಗಳ ತಾರೀಕು 25ರೊಳಗೆ ಸಂಬಂಧಪಟ್ಟ ನಾಡ ಕಚೇರಿ ತಾಲೂಕು ಕಚೇರಿಗೆ ಕೊಡಕುತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ತಿಳಿಸಿಡೋ. ಇಂದು ಕಾರ್ಮಿಕ ಅಧಿಕಾರಿಗಳ ಕಚೇರಿಯಲ್ಲಿ ಮಡಿಕೇರಿ ತಾಲೂಕಿನ ನೋಂದಾಯಿತ ಮೆಷನ್ ಮತ್ತೆ ಬಾರ್ ಬೆಂಡಿಂಗ್ ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ಗಳ ಕಾರ್ಮಿಕಾಧಿಕಾರಿ ಬಿ ಅನಿಲ್ ಬಗಟ್ಟೆ ಹಂಚಿದ. ಹಂಗೆ ವೀರಸ್ಪೇಟೆ ತಾಲೂಕಿನ ಕಚೇರಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೂ ಟೂಲ್ ಕಿಟ್ಗಳ ಹಂಚಿಡು. ಮಡಿಕೇರಿಪೇಟೆನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಯುವ ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಹಂಗೆ ಯುವ ಸ್ಪಂದನ ಸಮಾಲೋಚಕರೊಟ್ಟಿಗೆ ಪೂರ್ವಭಾವಿ ಸಭೆ ನಡೆದಿತು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಜಿಎಸ್ ಗುರುಸ್ವಾಮಿ ಮಾತಾಡಿ, ಸ್ವಾಮಿ ವಿವೇಕಾನಂದ ಯುವ ಸ್ವಸಹಾಯ ಗುಂಪುಗಳಿಗೆ ಸ್ವ ಉದ್ಯೋಗ ಹಂಗೆ ಆರ್ಥಿಕ ಉತ್ತೇಜನ ಕೊಡುಗೆ ಸರ್ಕಾರ 18-27 ವರ್ಷದೊಳಗಿನ ಯುವಜನರಿಗೆ ಬೇರೆ ಬೇರೆ ಯೋಜನೆಗಳ ಏರ್ಪಾಡು ಮಾಡಿಕೊಂಡು ಜಿಲ್ಲೆನ ಯುವಕೂಟಗ ಇದಕ್ಕೆ ಕೈಜೋಡಿಸಕ್ಕೂ ಸಿಕ್ಕುವ ಸಂಪನ್ಮೂಲಗಳ ಸರಿಯಾಗಿ ಬಳಸಿಕೊಂಡು ಸ್ವಾಮಿ ವಿವೇಕಾನಂದ ಯುವ ಸಂಘಗಳ ಸದಸ್ಯರಿಗೆ ಬ್ಯಾಂಕ್ನಿಂದ ಸಾಲನ ಕೊಡದು ಮಾರ್ಕೆಟ್ನ ಸೌಕರ್ಯನ ಕೊಟ್ಟು ಯುವಜನರ ಮುಖ್ಯವಾಹಿನಿಗೆ ತಾದು ಈ ಕಾರ್ಯಕ್ರಮದ ಉದ್ದೇಶ ಒಟ್ಟು ಜಿಲ್ಲೆನ 104 ಗ್ರಾಮ ಪಂಚಾಯಿತಿಲಿ ಗ್ರಾಮ ಪಂಚಾಯಿತಿಯೊಂದರಂಗೆ ಸ್ವಾಮಿ ವಿವೇಕಾನಂದ ಸ್ವಸಹಾಯ ಗುಂಪುಗಳ ರಚನೆ ಮಾಡಕೂತ ಹೇಳ್ದು. ಸಭೆಯಲ್ಲಿ ಯುವಕೂಟದ ಅಧ್ಯಕ್ಷರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. 2022-23 ಸಾಲಿನ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಕಾರ್ಯಕ್ರಮದಡಿಯಲ್ಲಿ ಕೈಗಾರಿಕೆ ಉತ್ಪಾದನೆ ಸೇವಾ ಘಟಕಗಳಿಗೆ ಸಾಲ ಸೌಕರ್ಯ ಕೊಡುಗೆ ಆನ್ಲೈನ್ಲಿ ಎಸ್ಟಿ ಎಸ್ಸಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಸಾಮಾನ್ಯ ವರ್ಗ ಮಾಜಿ ಸೈನಿಕರು ಅಂಗವಿಕಲರು ಹೆಣ್ಜನ ಹಂಗೆ ಚಾಕರಿ ಇಲ್ಲದ ಹೈದಗೂಡೆಗಳಿಂದ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕ ಇಲಾಖೆಯ ಅಧಿಕಾರಿಗ ತಿಳಿಸಿಡು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ವರ್ಲ್ಡ್ ಸ್ಕೂಲ್ ಗೇಮ್ಸ್ನ 100 ಮೀಟರ್ ಹರ್ಡಲ್ಸ್ಲಿ ಜಿಲ್ಲೆನ ಬೊಳ್ಳಂಡ ಉನ್ನತಿ ಅಯ್ಯಪ್ಪ ಭಾರತಕ್ಕೆ ಕಂಚಿನ ಪದಕ ಪಡ್ಕೊಂಡು ಸಾಧನೆ ಮಾಡಿಳು. ಈ ಸಾಧನೆ ಮಾಡಿರುವ ಉನ್ನತಿಯು ಬೊಳ್ಳಂಡ ಅಯ್ಯಪ್ಪ ಮತ್ತೆ ಪ್ರಮೀಳಾ ದಂಪತಿಗಳ ಮಗಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900095753. ಪೊನ್ನಂಪೇಟೆ ಶ್ರೀ ಮಹದೇವ ಟ್ರೇಡರ್ಸ್ ನಲ್ಲಿ ಕಳೆ ಕುಚ್ಚುವ ಯಂತ್ರ, ಮರ ಕುಯ್ಯುವ ಯಂತ್ರ, ಪವರ್ ಸ್ಪ್ರೇಯರ್, ಕೀಟನಾಶಕ, UPS ಅಂಡ್ ಬ್ಯಾಟರಿ, VST ಟಿಲ್ಲರ್ ನ ಸ್ಪೇರ್ ಪಾರ್ಟ್ಸ್, ಜನರೇಟರ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಶ್ರೀ ಮಹದೇವ ಟ್ರೇಡರ್ಸ್, ತಾಲೂಕು ಆಫೀಸ್ ಹತ್ತಿರ, ಪೊನ್ನಂಪೇಟೆ. ಮೊಬೈಲ್ 8277131593. ಮಡಿಕೇರಿಯ ಸನ್ಶೈನ್ ಪ್ಲೇ ಹೋಮ್ ಪುನರಾರಂಭಗೊಂಡಿದ್ದು ಅಡ್ಮಿಷನ್ಸ್ ಆರಂಭಗೊಂಡಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 8660988243. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ LED, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಎರಡರಿಂದ ಆರು ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ರಿಸಲ್ಟ್ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಕೊಡಗಿನಲ್ಲಿ ಹಂದಿ ಸಾಕ್ತಾ ಇಲ್ಲೇ? ಇಲ್ಲಿ ನಾಡಹಂದಿಗ ಸಿಗ್ತಾ ಇಲ್ಲೇ ತಾ ಬೇಜಾರಾಗ್ತುಟ್ಟ? ನಮ್ಮ ನಾಡಹಂದಿನ ಗೂಡಲೇ ಸಾಕಿ ನಾಡ ಆಹಾರನೇ ತಿನ್ಸಿ ಬೆಳೆಸಿದ ಲಾಯಕದ ನಾಡಹಂದಿ ಮಾಸ ಈಗ ನಿಮಗಾಗಿ ನಿಮ್ಗೆ ಬೇಕಾದಂಗೆ ನಿಮ್ಗೆ ಬೇಕಾದ ರೇಟ್ಲಿ ಸಿಕ್ಕಿದೆ. ಜೊತೆಗೆ ಒಣಗಿಸಿದ ಹಂದಿ ಮಾಸ, ಸಾಸೇಜ್ ಸೇರಿದಂಗೆ ವಿಧ ವಿಧದ ಐಟಮ್ ಕೂಡ ಸಿಕ್ಕಿದೆ. ಅಲ್ಲದೆ ಇಲ್ಲಿ ಮದುವೆ ಜಂಬರ ಸೇರಿದಂತೆ ಬೇರೆ ಬೇರೆ ಸಂದರ್ಭಕ್ಕೆ ಕಮ್ಮಿ ರೇಟ್ಲಿ ಕೊಟ್ಟವೆ. ಜೊತೆಗೆ ನೀವು ಬಂದು ಫಾರ್ಮ್ಲಿ ಹಂದಿನ ಆಯ್ಕೆ ಮಾಡುವ ಅವಕಾಶ ಕೂಡ ಉಂಟು. ಹಿಂದೆ ಬನ್ನಿ ಕೂರ್ಗ್ ಆಂಕರ್ಸ್ ಕಾಂಟೇನರ್ ಕಾಂಪ್ಲೆಕ್ಸ್ ಇದಕ್ಕೆ ಗೋಣಿಕೊಪ್ಪ. ಕಾಲ್ 9980435. ಪೊನ್ನಪೇಟೆ ಕೊಡವ ಸಮಾಜ ಹತ್ರ ಅದನಿಲ್ ನಡೆದುಳ್ಳ ಅಪ್ಪಚ್ಚ ಕವಿ ವಿದ್ಯಾಲಯಕ್ಕೆ ಈ ಕುರಿರ SSLC ಪರೀಕ್ಷೆಯಲ್ಲಿ ಶೇಕಡ 100 ಫಲಿತಾಂಶ ಬಂದದಲ್ಲತೆ 12 ಮಕ್ಕ ಡಿಸ್ಟಿಂಕ್ಷನ್ ಲು 12 ಮಕ್ಕ ಫಸ್ಟ್ ಕ್ಲಾಸ್ ಲು ಪಾಸ್ ಆಯ್ತು. ಸಾಧನೆ ಮಾಡಿತು. ಈ ಸಾಧನೆ ಮಾಡಿದ ಮಕ್ಕಕ್ಕೂ ಇದಂಗ ಒತ್ತಾಸೆ ಕೊಡ್ತಾ ಸ್ಕೂಲ್ರ ಮುಖ್ಯೋಪಾಧ್ರಿಣಿ, ಉಪಾಧ್ರಿಯ, ಪಿಂಜ ಸಿಬ್ಬಂದಿಯಕ್ಕ ಆಡಳಿತ ಮಂಡಳಿಕಾರ ಧನ್ಯವಾದ ಅರ್ಪಿಸಿಟ್ಟಿತು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಕತ್ತಿ, ಪೊಮ್ಮಕಳ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9990707576. ಅಮ್ಮತ್ತಿ ಗುಡ್ ಶೆಫರ್ಡ್ ಸ್ಕೂಲಲ್ಲೂ ಓದಿಂಡುಳ್ಳ ಕಾವಾಡಿ ಗ್ರಾಮ ಕರಾಳನ ಮಂಡೆಪಂಡ ಲವಚಂಗಪ್ಪ ಸಬಿತಾ ದಂಪತಿರ ಮೋವ MC ಅನ್ವಯಿ 10 ಕ್ಲಾಸ್ನ ಪಬ್ಲಿಕ್ ಪರೀಕ್ಷೆಯಲ್ಲಿ 97.96% ಮಾರ್ಕ್ಸ್ ನೀಡಿತು. ಸಾಧನೆ ಮಾಡಿತು. ಒಕ್ಕತ್ರ ಗುರುಕಾರಣ ದೇವ ತಲಬಲೇಶ್ವರ ಇಗ್ಗುತಪ್ಪ ದೇವಿ ಕಾವೇರಮ್ಮರ ಆಶೀರ್ವಾದತ್ಲು ಇಂಜಿ ಮಿಂಜಕ್ಕೂ ಚಾಯ್ತು ಓದಿತು. ನಲ್ಲ ಪೆದ ಅಡ್ಪನ್ನಕ್ಕೆ ಆಡಂದು ಬಂದಿತು. ತಾತ ಮಾಣಿಪಂಡ ಬೆಳ್ಳಪ್ಪ, ಅವಿಯ ಮಾಣಿಪಂಡ ಸರಸು, ಮಾವ ಮಾಣಿಪಂಡ ಬಬಿತ್, ಮಾಯಿ ಮಾಣಿಪಂಡ ದೀನ, ಪಿಂಜ ಬೇಬಿ ಹಿತಾರ್ಥ. ನಿದ್ದರ ಸುದ್ದಿ. ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ಪಾಂಡಿಮನೆ ದಿವಂಗತ ದೇವಪ್ಪ ಅವರ ಪುತ್ರ ಕಾಳಪ್ಪ ಅವರು 81 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಪಾಂಡಿಮನೆ ಕುಟುಂಬದ ಪಟ್ಟೆದಾರ ಕಾಳಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯೊಳಗೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮಡಿಕೇರಿ ತಾಲೂಕು ಗಾಳಿಬೀಡು ಗ್ರಾಮತ್ರ ಅಯ್ಯಪ್ಪಡ್ಕಂಡ ಗಣೇಶ್ ಎಂಗಡಮೋವ ಶ್ವೇತಾ ಎಂಗ 26 ಬೈತಲು ಇಂದು 24 ಗಂಟೆಗೆ ಮರಣಪಟ್ಟಿತು. ಅಯ್ಯಪ್ಪಡ್ಕಂಡ ಶ್ವೇತಾ ಎಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನ 2 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ ರಾಜ್ಯತ್ರ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪಿಂಜ ಪೊಲೀಸ್ ವರಿಷ್ಠಾಧಿಕಾರಿಯ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಿಶೀಲನಾ ಸಭೆ ನಡೆಸಿ ಮುಂಗಾರು ಮಳೆಯ ಸಂದರ್ಭ ಜಿಲ್ಲೆಯಲ್ಲೂ ಭೂಗುದೆ ಆಪನತ ಪ್ರದೇಶದ ವಾಸವುಳ್ಳ ಜನಲ ಸುರಕ್ಷಿತ ಜಾಗಕ್ಕೆ ಮಾತುವೋ ಕೂಡನಕ್ಕೆ ಈ ಮಿಂಜ ಪ್ರಕೃತಿ ಚಡಿಯಿಂಜಾಯಿತು ಆನ ಅನಾಹುತ ಈ ಕುರಿ ಆಕತನಕ್ಕೆ ತಡಪಕ್ಕೆ ಅವಶ್ಯ ಮುಂಜಾಗ್ರತರ ಕ್ರಮತನ ಕೈಕೊಡ್ತೋವನಕ್ಕೆ ಜಿಲ್ಲಾಧಿಕಾರಿಯಕ್ಕೆ ಮುಖ್ಯಮಂತ್ರಿ ನಿರ್ದೇಶನ ಕೊಡ್ತದೆ. ಸಭೆಯಲ್ಲಿ ಕೂಡಿಯಾಡಿ ತಿಂಜ ಕೊಡಗು ಜಿಲ್ಲಾಧಿಕಾರಿ ಡಾ ಸತೀಶ್ ತಕ್ಕ ಪರಂದಿತ್ ಮಳೆಯ ಸಂದರ್ಭ ಜಿಲ್ಲರ ಸೂಕ್ಷ್ಮ ಪ್ರದೇಶದ ಅವಶ್ಯ ಮುನ್ನೆಚ್ಚರಿಕೆ ಎಡತೋಕು ಕ್ರಮ ಅಡ್ತಂಡಿತು ಎಂದು ಅರಿಚಿಟ್ಟಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಕೂಡನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮತ್ರ ಅಡಿಲು ಜಿಲ್ಲಾಧಿಕಾರಿಯ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 27 ಫಲಕ 10 ಗಂಟೆಯಿಂದ ಯವಕಪಾಡಿ ಗ್ರಾಮದ ಕಕ್ಕಬ್ಬೆ ಹೈಸ್ಕೂಲಲ್ಲೂ ನರ್ಪ. ಜಿಲ್ಲಾಧಿಕಾರಿ ಕೂಡನಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಯ ಈ ಕಾರ್ಯಕ್ರಮದ ಕೂಡಿಯಾಡುವನಗೊಂಡು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕ ಅಂಗಡ ಅಹವಾಲನ್ನ ಇದೇ 25 ವಲಯ ಸಂಬಂಧಪಟ್ಟ ನಾಡ ಕಚೇರಿ ಇಲ್ಲೆಂಗಿ ತಾಲೂಕು ಕಚೇರಿ ಕೊಪ್ಪಿಚಿಡುವನಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅರಿಚಿಟ್ಟಿತು. ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕ ಆಯ್ನುಳ್ಳ ಸಮಸ್ಯೆ ಪಿಂಜ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕ ಡೆಂಜ ಅಹವಾಲ ಸ್ವೀಕಾರ ಮಾಡುವಕ್ಕೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಯ ಇದೇ 23 ಪಲಕ 11 ಗಂಟೆ ಜಮಾ